ಆಕಾಶವಾಣಿ ಬೆಂಗಳೂರು. ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಗ್ರಾಮಾಂತರಂಗದಲ್ಲಿ ಶೇಂಗಾ ಕೃಷಿ ಅನುಭವ ಈ ಕುರಿತು ಶ್ರೀ ಜಗದೀಶಪ್ಪ ಪಂಪಣ್ಣ ತೋಟಗಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಆನಂತರ ವಿವಿಧ ಗಾಯಕರ ಸ್ವರಗಳಲ್ಲಿ ಕೃಷಿ ಗೀತೆಗಳು ಸಹ ಪ್ರಸಾರವಾಗಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಪ್ರಸಾರವಾಗಲಿವೆ. ಹಾಗಾದರೆ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಶೇಂಗಾ ಕೃಷಿ ಅನುಭವ ಈ ಕುರಿತು ಶ್ರೀ ಜಗದೀಶಪ್ಪ ಪಂಪಣ್ಣ ತೋಟಗಾರ್ ಅವರೊಂದಿಗೆ ಸಂದರ್ಶನದೊಂದಿಗೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಹುಲೇದರ್ ಗ್ರಾಮದ ರೈತರಾಗಿರ್ತಕ್ಕಂಥ ಜಗದೀಶ್ ಪಂಪಣ್ಣ ತೋಟಗಾರ್ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ತಮ್ಮ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಜಗದೀಶ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಜಗದೀಶ್ ಪಂಪಣ್ಣ ಅನ್ನೋದು ನಿಮ್ಮ ತಂದೆಯ ಹೆಸರು? ಹೌದು ಸರ್. ತೋಟಗೇರ್ ಅನ್ನೋದು ನಿಮ್ಮ ಅಡ್ಡೆ ಸರ್? ನಮ್ಮ ಅಡ್ಡೆ ಸರ್. ತೋಟಗೇರ್ ಅಂದ್ರೆ ಏನದು? ತೋಟ ಗಿಟ್ಟ ಜಾಸ್ತಿ ತೋಟ ಏನು ಹಿಂದಕ್ಕೆ ಯಜಮಾನರು ಕಾಲದಲ್ಲಿ ಇರಬಹುದು ಸರ್, ಹಂಗಾಗಿ ಅದು ತೋಟಗೇರ್ ಅಂತ ಹೆಸರು ಬಿದ್ದಿದೆ. ಅದನ್ನ ಕಂಟಿನ್ಯೂ ತೋಟಗೇರ್ ಅಂತ ಕರೀತಾರೆ ಸರ್. ನಿಮ್ಗೆ ಈಗ ಎಷ್ಟು ವರ್ಷ ವಯಸ್ಸು ಸರ್? ಈಗ 41-42 ಅದಾವ ಸರ್. 41. ಈಗ ನಿಮ್ಮ ತಂದೆಯವರು ಇದಾರ? ಅದಾರ ಸರ್. ಕೃಷಿ ಎಲ್ಲ ಅವ್ರು ನೋಡ್ಕೊಳ್ತಾರ? ನೀವು ನೋಡ್ಕೊಳ್ತೀರಾ? ಫಸ್ಟ್ ಅವರೇ ನೋಡ್ಕೊಂತಿದ್ದಾರೆ. ಇವ್ರಿಗೆ ಅವರಿಗೆ ವಯಸ್ಸಾದ ನಂತರ ಅವ್ರಿಗೆ ಆ ಕೆಲ್ಸಕ್ಕೆ ಹಚ್ಚಾರೆ, ನಾವು ಮಾಡ್ಕೊಂಡು ಹೊಂಟಿವಿ ಸರ್. ಈಗ ಎಷ್ಟು ಜನ ಮಕ್ಕಳು ನೀವು ತಂದೆಗೆ? ನಮ್ಮ ತಂದೆಗೆ ನಾನು 9 ಗಂಡ ಮಗ ಸರ್, 3 ಅಕ್ಕ ತಂಗಿಯರ್ ರೀ. ತಂಗಿಯರ್ದೆಲ್ಲ ಮದುವೆ ಮಾಡ್ಕೊ? ಮದುವೆ ಆಗಿದೆ ಸರ್. ಈಗ ನೀವು, ನಿಮ್ಮ ತಂದೆ, ನಿಮ್ಮ ಮಕ್ಕಳು? ಹಾ ಮಕ್ಕಳು ಸರ್. ನಮ್ಮದು ಮದುವೆ ಆಗಿದ್ದಾರೆ, ಮಗಳಿದ್ದಾರೆ ಸರ್, ಆರಾಮಿದ್ದಿಲ್ಲ. ಮಗ ಅದನ್ ಸರ್ ಬಸವರಾಜ ಅಂತೇಳಿ. ಮಗಳು ಈಗಿಲ್ಲ? ಇಲ್ಲ ಸರ್. ಇಲ್ಲ ಸರ್. ಏನಾಗಿತ್ತು? ಮಗ ಆರಾಮಿದ್ದಿಲ್ರಿ, ತೀರ್ಕೊಂಡ್ರ ಸರ್. ಮಗನಿಗೆ ಎಷ್ಟು ವರ್ಷ ವಯಸ್ಸು? ಮಗನಿಗೆ ಈಗ 19 ವರ್ಷ ಅದ ಸರ್. ಏನ್ ಓದ್ತಾ ಇದಾರೆ? ಸೆಕೆಂಡ್ ಇಯರ್ ಮುಗಿಸ್ ಸರ್. ಈಗ ಅಂಗಡಿ ಇದೆ ಸರ್, ತೋಟ ಮತ್ತು ಅಂಗಡಿನ ಎರಡರ ಮಾಡಿಕೊಂಡು ಹೊಂಟ ಸರ್. ಮುಂದಿನ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ? ಇಲ್ಲ ಇಲ್ಲ ಬಿಡಿ ಸರ್, ಅವನು ಒಕ್ಕಲ್ತನ ಮೇಲೆ ಭಾಳ ಇಚ್ಛೆ ಇದೆ ಸರ್, ಒಕ್ಕಲ್ತನ ಮಾಡ್ದಂತ ಅನಗತ್ತೇನ್ರಿ. ನಾವು ಹೋದಂತ ಹೇಳಿದ್ವಿ ಸರ್, ಇಲ್ಲ ಬೇಡಪ್ಪ ನಾವು ಒಕ್ಕಲ್ತನ ಮಾಡ್ದಂತ ಹೇಳಕ್ಕೆ ಆತನ ಮತ್ತೆ ಒಕ್ಕಲ್ತನಕ್ಕೆ ಹೆಚ್ಚು ನೋಡಿ ಸರ್. 6 ಎಕರೆ ಭೂಮಿಯಲ್ಲಿ ಏನೇನು ಬೆಳಿತೈತ್ರಿ ಸರ್? ನಾವು ಮಳೆಗಾಲ ಕಲ್ತ ಮೇಲೆ ಜೂನ್ ತಿಂಗಳಲ್ಲಿ ಮೆಕ್ಕೆಜೋಳ ಹಾಕ್ತು ಸರ್. ಆ ನಂತರ ಒಂದು 3 ಎಕರೆ ಉಳ್ಳಾಗಡ್ಡಿನ ಬೆಳಿತೀವಿ ರೀ, ಒಂದು 3 ಎಕರೆ ಮೆಕ್ಕೆಜೋಳ ಹಾಕ್ತು ಸರ್. ಶೇಂಗಾ ಬೆಳಿತೀರ? ಶೇಂಗಾ ಬೆಳಿತೀವಿ ಸರ್. ಈಗಲೂ ಇದೆ? ಈಗಲೂ ಈಗಲೂ ಬೆಳಿತೀವಿ ಸರ್. ಈಗಲೂ ಅದನ್ನ ಸುಗ್ಗಿ ಒಳಗೆ ನಾವು ಹಾಕಲ್ಲ, ಸ್ವಲ್ಪ ರೋಗ ಅವು ಜಾಸ್ತಿ ಅಂತೇಳಿ ಸರ್. ಅಕ್ಟೋಬರ್ಲಿಂದ ನಾವು ಶೇಂಗಾನ ಬಿತ್ತು ಸರ್. ಯಾವ ತಳಿ ಹಾಕೋದು ನೀವು? ಏನು ಹಬ್ಬ ಶೇಂಗನಾ ಅಥವಾ ಗೆಜ್ಜೆ ಶೇಂಗನ? ಇಲ್ಲ ಸರ್, ಹಬ್ಬ ಶೇಂಗಾ ಹಾಕಲ್ರಿ, ಗೆಜ್ಜೆ ಶೇಂಗಾ ಹಾಕ್ತು ಸರ್. ಲಕ್ಷ್ಮೇಶ್ವರ ಬೀಜ ಅಂತ ಬಂದಿವಿ, ಇಳುವರಿ ಚೆನ್ನಾಗಿ ಬರೋದಕ್ಕೋಸ್ಕರ ಅವನ್ನ ಹಾಕ್ತು ಸರ್. ಗೆಜ್ಜೆ ಶೇಂಗಾ? ಹಾಂ ಗೆಜ್ಜೆ ಶೇಂಗಾ ಸರ್. ಹಬ್ಬ ಶೇಂಗಾ ಹಾಕಲ್ಲ? ಹಬ್ಬ ಶೇಂಗಾ ಹಾಕಲ್ಲ, ಬೇರೆ ಬೇರೆ? ಇಲ್ಲ ಇಲ್ಲ ಸರ್, ಹಾಕಲ್ಲ ಸರ್. ಯಾವ್ದ್ರಲ್ಲಿ ಇಳುವರಿ ಜಾಸ್ತಿ ಸಿಗೋದು? ಇಳುವರಿ ಗೆಜ್ಜೆ ಶೇಂಗದಲ್ಲಿ, ಹಬ್ಬು ಶೇಂಗಾದಾಗ ಇಳುವರಿ ಜಾಸ್ತಿ ಬರುತ್ತೆ ಸರ್. ಆದರೆ ಅದು ಈಗ ಅದು ಮಾರ್ಕೆಟ್ನಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ, ಅದನ್ನು ಕೇಳ್ತಾ ಇಲ್ಲಕ್ಕೋಸ್ಕರ ಗೆಜ್ಜೆ ಶೇಂಗಾನ ಜಾಸ್ತಿ. ಯಾಕೆ? ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ? ಸ್ವಲ್ಪ ಎಣ್ಣೆ ಕಾಳು ಜಾಸ್ತಿ ಆಗುತ್ತೆ ಸರ್, ಅದು ಗೆಜ್ಜೆ ಶೇಂಗಾ ಸರ್, ಅದು ಎಣ್ಣೆ ಕಾಳು ಕಮ್ಮಿ ಸರ್. ಹಾಗಾಗಿ ಈಗ ಅದು ರುಚಿ ಬರಲಾರ್ದಕ್ಕನ ಈಗ ಇದನ್ನ ಜಾಸ್ತಿ ಕೇಳೋದಕ್ಕೆ ಇದನ್ನ ಬೆಳಗಿತ್ತು ಸರ್. ಶೇಂಗಾನು ನೀವು ಪ್ರತಿ ವರ್ಷನೂ ಹಾಕ್ತಾ ಇರ್ತೀರಾ? ಹಾಕ್ತು ಸರ್. ಅಥವಾ ಒಂದು ಬೆಳೆ ಪರಿವರ್ತನೆ ಮಾಡ್ತೀರಾ ಅಥವಾ ಕಂಟಿನ್ಯೂ ಶೇಂಗಾನ ಹಾಕ್ತಾ ಇರ್ತೀರಾ? ಒಂದು 2-3 ವರ್ಷ ಹಾಕ್ತು ಸರ್, ಆಮೇಲೆ 1 ವರ್ಷ ಗ್ಯಾಪ್ ಮಾಡ್ತೀವಿ ರೀ, ಮಾಡಿ ಬದ್ಲಿ ಏನಾದರೂ ಅಕ್ಕೊಂದು ಅಲಸಂದಿ ಹಾಕ್ತೀವಿ ರೀ. ಒಂದು ವರ್ಷ ಅಲಸಂದಿ ಮಾಡಿ ಮತ್ತೆ ಮಳೆ ವರ್ಷ ಶೇಂಗಾನ ಹಾಕ್ತು ಸರ್. ಈಗ ಮುಂಗಾರಿನಲ್ಲಿ ಏನೇನು ಬಿತ್ತೀರಿ ನೀವು ಸರ್? ಮುಂಗಾರಿನಲ್ಲಿ ಮೆಕ್ಕೆಜೋಳ ಹಾಕ್ತೀವಿ ರೀ, ಆನಂತರ ಈರುಳ್ಳಿ ಹಾಕ್ತೀವಿ, 1 ಎಕರೆ ಟಮಾಟೇನು ಹಸ್ತು ಸರ್, ಇಷ್ಟು ಇದು ಮಾಡ್ತೀವಿ ಸರ್. ಊಟ ಮಾಡುವ ಜೋಳ ಬೆಳೆಯಲ್ಲ ನಿಮ್ಮ ಕಡೆ? ಜೋಳ ಹಾಕ್ತೀವಿ ರೀ, ಅದು ಮಲ್ಲಿಗೆ ಬರುತ್ತಂತ ಒಂದು ಇದೆ ಅಲ್ಲ ಸರ್, ಅದು ಸಜ್ಜೆ ಹಾಕ್ತೀವಿ ನಾಟಕ ಸರ್. ಈಗಲೂ ನಾವು 1 ಎಕರೆ ಸಜ್ಜೆ ಮನೆಗೆ ಹಾಕಿಂತೀವಿ ರೀ, ಅದು ಬಿಳಿ ಜೋಳ ಅಂತ ಏನು ತೆನೆ ಬಿಡುತ್ತಲ್ರಿ ಅದು, ಅದಕ್ಕೆ ಮಲ್ಲಿಗೆ ಒಂದು ರೋಗ ಬಂದಿದೆ ಸರ್, ಅದಕ್ಕೆ ಆ ಮಲ್ಲಿಗೆ ಬರೋ ಸಲುವಾಗಿ ಅದನ್ನ ಜಾಸ್ತಿ ಗಳೆ ಹೊಡಿಬೇಕು ರೀ. ಅದು ಗಳೆ ಏನಾರ ಟೈಮ್ ಸರಿಗೆ ಆಗಲ್ಲ, ಮಲ್ಲಿಗೆ ಅಂತ ಬಂದು ತೆನೆ ಸರಿ ಕಾಳು ಬಿಡಲ್ಲ, ಹಂಗಾಗಿ ಅದನ್ನ ಕಮ್ಮಿ ಮಾಡಿವಿ ಸರ್. ಸಜ್ಜೆ ಬೇಕಾದ್ರೆ 1 ಎಕರೆ ನಾವು ಹಾಕಿಂತೀವಿ ರೀ. ಮೊದ್ಲು ಬಿಳಿ ಜೋಳ ಎಲ್ಲ ಬೆಳಿತಿದ್ರೆ? ಬೆಳಿತಿದ್ದು ಸರ್. ಮನೆಗೆ ಬೇಕಾದಷ್ಟು ಬಿಳಿ ಜೋಳ ನಮ್ಮ ಕಡೆ ಬರಲ್ಲ ಸರ್, ಇಲ್ಲೇ ನಮ್ಮದು ಮಸರಿ ಭೂಮಿ ಆದ ಕಾರಣ ನಾವು ಹೈಬ್ರಿಡ್ ಜೋಳ 51 ನಂಬರು ಈ ತರ ಏನೋ ನಂಬರ್ಗಳಿವೆ ಸರ್, ಒಳ್ಳೆ ಜೋಳ ಬೆಳಿತೀವಿ ಸರ್. ನಿಮ್ಮ ಭಾಗದಲ್ಲಿ ಈ ಊಟದ ಜೋಳ ಬೆಳೆಯೋದು ಕಡಿಮೆ ಆಗಿದೆ? ಕಮ್ಮಿ ಆಗಿದೆ ಸರ್, ಕಮ್ಮಿ ಆಗಿದೆ. ಸಜ್ಜೆ ಬೆಳಿತಾರೆ ಸರ್, ಜೋಳ ಕಮ್ಮಿ ಆಗಿದೆ. ಈಗ ನಿಮ್ಮ ಮನೆಯ ಒಳಗಡೆಗೆ ಕೃಷಿಗೆ ಯಾರ್ಯಾರು ಕೆಲಸ ಮಾಡ್ತೀರಿ? ನಾವು 3 ಉಂಟು ಸರ್. ಈಗ ನೀವು? ಮಗ, ಹೆಣ್ಮಕ್ಳು 3 ಉಂಟು ಸರ್, ಅಪ್ಪ ಅಮ್ಮ ಮನೆಗೆ ಇರ್ತಾರೆ. ಹೆಣ್ಮಕ್ಳ ಕೆಲಸ ಏನೇನು ನಡೀತದೆ ಅದರಲ್ಲಿ? ಅಂದ್ರೆ ಕಳೆ ತೆಗಿತಾರೆ ರೀ, ಕಳೆ ತೆಗೆಯೋದು, ಗೊಬ್ಬರ ಹಾಕೋದು, ಅದು ಹೆಣ್ಮಕ್ಳ ಕೆಲಸ ಏನಿದೆ ಅವೆಲ್ಲ ಕೂಲಿಯಲ್ಲಿ ಕರ್ಕೊಂಡು ಕಳೆ ತೆಗೆಯೋದು ಈ ಥರ ಮಾಡ್ತಾರೆ. ನಾವು ಗಳೆ ಹೊಡೆಯೋದು, ಆ ನಂತರ ನೀರು ಕಟ್ಟುವಂಥ ಕೆಲಸ ನಾವು ಮಾಡ್ತೀವಿ. ನೀವು ಮಾಡ್ಕೊಂಡು? ಹಾಂ, ಮಾಡ್ಕೊಂಡು ಹೋಗ್ತೀವಿ ರೀ. 1 ಎಕರೆ ಅಥವಾ ಈಗ ನೀವೇನು ಶೇಂಗಾ ಬೆಳಿತಾ ಇದ್ರಲ್ಲ, 2 ಎಕರೆಷ್ಟು ಬೆಳಿತೀರಾ? ಹಾಂ ಬೆಳಿತೀವಿ ಸರ್, ಪ್ರತಿ ಸಲ. ಹ್ಞೂ ಬೆಳಿತೀವಿ ಸರ್. ನಿಮ್ಗೆ ಅದು ಕಮರ್ಷಿಯಲ್ ಕ್ರಾಪ್ ಅಂತ ಅನ್ಸಿದ್ಯಾ? ಅಂದ್ರೆ ಇದು ಒಂದು ಲಾಭದಾಯಕ ಬೆಳೆ ಅಂತ ಅನ್ಸಿದ್ಯಾ? ಲಾಭದಾಯಕ ಆಗಿದೆ ಸರ್. ಅಥವಾ ಯಾವಾಗಾದ್ರೂ ಲಾಸ್ ಆಗಿದೆ, ಕೈ ಸುಟ್ಕೊಂಡಿದ್ವಿ ಅನ್ನೋಂತ ಫೀಲ್ ಆಗಿದೆಯಾ? ಅದು ಏನೋ ಒಂದು ಟೈಮ್ ಆಗಿದೆ ಸರ್. ಅದು ಏನು ಕಾರಣದಿಂದ ಆಗಿದೆ ಅಂದ್ರೆ ಮಳೆ ಜಾಸ್ತಿ ಬರಲಾರ್ದಾನೆ, ನೀರುಗಳು ಕಮ್ಮಿ ಆಗಿ, ಅದು ಇಳುವರಿ ಬಂದೇ ಬರ ಸರ್. ನೀರು ಜಗ್ಗಿಬೇಕು ಸರ್, ಅದಕ್ಕೆ ನೀರು ಕಂಪಲ್ಸರಿ ಆಗಿ 8-10 ದಿನಕ್ಕೆ ನಾವು ಅದಕ್ಕೆ ಏನಾದರೂ ನೀರು ಕರೆಕ್ಟಾಗಿ ಕಟ್ಟಲಿಲ್ಲ ಅಂದ್ರೆ ಅದು ಇಳುವರಿ ಕುಂಠಿತಾಗದು ಸಹಜ ಸರ್. ಈಗ ಇದರಲ್ಲಿ ಯಾವ ತಳಿ ಬೆಳೆದ್ರೆ ಸೂಕ್ತ ಅನ್ಸಿದೆ ನಿಮಗೆ? ಇದರಲ್ಲೂ ತಳಿಗಳು ಬೇರೆ ಸರ್, ಅವು ನಂಬರ್ ಮೇಲೆ ಅದೋ ಸರ. ಲಕ್ಷ್ಮೇಶ್ವರ ಅಂತಿದೆ, ಇನ್ನೊಂದು ಗಿಡ್ಡು ಬೆಳೆ ಬೆಳ್ಳಿ ಸಣ್ಣ ಬೆಳೀತದೆ ಸರ್, ಅದು ಇಳುವರಿ ಚೆನ್ನಾಗಿ ಬರುತ್ತೆ. ಅವು ಏನೋ ಹೆಸರು ಅದೋ ಸರ, ಅದರ ಲಕ್ಷ್ಮೇಶ್ವರನ ಬೀಜನ ಒಂದು ಸ್ವಲ್ಪ ಚಲೋ ಇಳುವರಿ ಬರೋದಕ್ಕೆ ಅದನ್ನ ಬಿತ್ತು ಸರ್. ನೀವು ಅದೇ ಬಿತ್ತು? ಅದನ್ನ ಬಿತ್ತು ಸರ್. ಈ ತಳಿ ಪರಿಚಯವಾಗಿದ್ದು ಎಲ್ಲಿ ನಿಮಗೆ? ಅದು ಪರಿಚಯವಾಗಿದ್ದು ಸರ, ನಾವು ಇಲ್ಲಿ ಕನಗಿರ ಹತ್ರ ನಮ್ಮ ಭಾಗದಾಗ ಮಿಲ್ ಇದೆ ಸರ್. ಆ ಮಿಲ್ಲಿನ ಓನರ್ ಅವರು ಹೇಳಿದ್ರು, ಇಲ್ಲ ನಾವು ಬದ್ಲಿ ಶೇಂಗಾ ಹಾಕ್ತಿದ್ರೆ ಬೇಡಪ್ಪ ಈ ಶೇಂಗಾ ಹಾಕಿ ಹೋಗಿ, ನೀ ಇಳುವರಿ ಚೆನ್ನಾಗಿ ಬರುತ್ತಂದ್ರೆ ಸರ್. ಅದು ಬೆಳ್ಳಿ ಭಾಳ ಬೆಳೆಯಲ್ಲ ಸರ್, ಇಳುವರಿ ಮಾತ್ರ ಸೂಪರ್ ಆಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ ಸರ್. ಈ ಬೆಳ್ಳಿ ಬೆಳೆಯಲ್ದಲ್ಲಪ್ಪ ಇದು ಹೆಂಗಿದೆ ಕಾಪು ಅಂತ ಅನ್ನೋದಕ್ಕಿಂತ ಆಗಿ ಬೆಳೆ ಬಂದ್ಮೇಲೆ ಗೊತ್ತಾಗುತ್ತೆ ಸರ್, ಬೆಳ್ಳಿಕ್ಕಿಂತ ಶೇಂಗಾನ ಇಳುವರಿ ಜಾಸ್ತಿ ಬರುತ್ತೆ ಅಂಬೋದು ಅದು ಬಂತು ಸರ್. ಎಷ್ಟು ವರ್ಷದಿಂದ ಈ ತಳಿ ಬೆಳಿಲಿಕ್ಕೆ ಶುರು ಮಾಡಿದ್ರಿ? ಈಗ ಒಂದು 6-7 ವರ್ಷ ಸರ್, ನಾವು ಕಂಟಿನ್ಯೂ ಬೆಳಿತೀವಿ. ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಈ ಬೆಳೆಯನ್ನ ಬೆಳಿಬೇಕು ಅಂತ ನೀವು ಸಿದ್ಧತೆ ಮಾಡ್ಕೊಳ್ತಿರಲ್ಲ, ಭೂಮಿಗೆ ಯಾವ್ಯಾವ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ತೀರಿ ಆರಂಭದಲ್ಲಿ? ಅದು ಏನಿಲ್ಲ ಸರ್, ಫಸ್ಟ್ ಗೆ ನಾವು ಶೇಂಗಾ ಬೆಳಿಬೇಕಂತಂದ್ರೆ ಹೊಲ ಮೊದಲು ಕ್ಲೀನ್ ಮಾಡ್ಕೋಬೇಕು ಸರ್. ಇಲ್ಲ, ಇದು ಮುಂಗಾರಿನಲ್ಲಿದೆ ನೀವು ಬೆಳೆಯೋದು ಅಥವಾ ಹಿಂಗಾರಿಗೆ ಹಾಕೊಳ್ತೀರಿ? ಹಿಂಗಾರಿಗೆ ಹಾಕ್ತೀವಿ. ಹಿಂಗಾರಿಗೆ ಹಾಕೊಳ್ತೀರಿ? ಅದಕ್ಕಿಂತ ಮುಂಚೆ ಏನ್ ಬೆಳೆದಿರ್ತೀರಿ? ನಾವು ಮೆಕ್ಕೆಜೋಳ ಬೆಳೆದಿರ್ತೀವಿ ಸರ್. ಅದನ್ನ ತೆಗೆದ ನಂತರ ನಾವು ಇದನ್ನ ಹಾಕ್ತೀವಿ ಸರ್. ಮೆಕ್ಕೆಜೋಳ ತೆಗೆದ್ಮೇಲೆ ಶೇಂಗಾ ಬೆಳಿಬೇಕು ಅಂತ ನೀವು ಮನಸ್ಸಲ್ಲಿ ಇಟ್ಕೊಂಡಿರ್ತೀರಾ? ಹ್ಞೂ ಸರ್. ಭೂಮಿಯ ಸಿದ್ಧತೆ ಏನೇನು ಮಾಡ್ಕೊಳ್ತೀರಿ? ಭೂಮಿ ಸಿದ್ಧತೆ ಏನಿಲ್ಲ ಸರ್, ಮೆಕ್ಕೆಜೋಳ ಅದನ್ನು ತೆಗೆದ್ಮೇಲೆ ನಾವು ಏನು ಮಾಡ್ತೀವಿ ರೀ, ಅವನ ಕೂಲಿ ಎಲ್ಲ ಆರಿಸಂದು ನಮ್ಮದು ಹೆಂಡಿ ಗೊಬ್ಬರ ಇರುತ್ತೆ ರೀ, ಒನ್ ಟ್ರಿಪ್ ಅಥವಾ ಎರಡು ಆಗಲಿ ಮೂರು ಟ್ರಿಪ್ ಆಗಲಿ, ಅದು ಇದ್ದಷ್ಟನ್ನು ನಾವು ಅದು ಗೊಬ್ಬರ ತುಂಬ್ತೀವಿ ರೀ ಫಸ್ಟ್. ಗೊಬ್ಬರ ತುಂಬಿದ ಮೇಲೆ ಅದನ್ನು ಮಡಿಕೆ ಹೊಡೆದು ಏನರ ಅದನ್ನೆಲ್ಲ ಕಲಿಸಿ ಹೊಲನ ಮತ್ತೆ ಮಳೆ ಆದರೆ ಅದೇ ಹಸಿಗೆ ಬಿತ್ತು ಸರ್, ಇಲ್ಲಾಂದ್ರೆ ನಾವು ಹೊಲ ತೋರಿಸಿ ಶೇಂಗಾ ಬಿತ್ತು ಸರ್. ಎಂಡೆ ಗೊಬ್ಬರ ಹಾಕ್ತೀರಿ? ಎಂಡೆ ಗೊಬ್ಬರ ಹಾಕ್ತೀವಿ ಸರ್. ನಿಮ್ಮ ದನಕರುಗಳು ಇದಾವ? ಅದಾವ ಸರ್. ಎಷ್ಟಿದಾವೆ? ಒಂದು 4 ಎಮ್ಮೆ ಅದಾವ ರೀ, ಒಂದು 2 ಆಕಳ ಅದಾವ ರೀ. ಓಹೋ, ಹೈನುಗಾರಿಕೆನೂ ಇದೆ? ಹೈನುಗಾರಿಕೆನೇ ಇದೆ ಸರ್. ಸೊ ನಿಮಗೆ ಸಗಣಿ ಗೊಬ್ಬರವನ್ನು ಹೊರಗಡೆಯಿಂದ ಖರೀದಿ ಮಾಡಬೇಕಂತ ಇಲ್ಲ? ಇಲ್ಲ ಇಲ್ಲ ಸರ್, ಇಲ್ಲ, ನಮ್ಮದ ಆಗತ್ತೆ, ಸಫಿಷಿಯಂಟ್ ಸಿಗುತ್ತೆ. ಅದನ್ನ ಹಾಕಿದ್ರೆ ನಾವು ಹೊಲ ಬೆಳೆ ಸರ್. ಸರ್ಕಾರಿ ಗೊಬ್ಬರದಿಂದ ಭೂಮಿ ಬಹಳ ಸ್ವಲ್ಪ ಇಳುವರಿ ಬರುತ್ತಮ್ಮದ ಅಷ್ಟೇ ರೀ ತಾತ್ಕಾಲಿಕ, ಆದ್ರೆ ಈ ಗೊಬ್ಬರ ಹಾಕಿದಂಗೆ ಅದಾಗಲ್ಲ ಸರ್. ಹೆಚ್ಚು ಜೀವಂತವಾಗಿರ್ತದೆ? ಎಷ್ಟು ಜೀವಂತವಾಗಿರುತ್ತೆ ಸರ್, ಅದು ಅವಾಗಿಂದ ಅವಾಗ ಆಗತ್ತೆ ಸರ್. ಅದು ಈಗ ನೀವು ಹೊಲ ಸಿದ್ಧತೆ ಎಲ್ಲ ಮಾಡ್ಕೊಳ್ತೀರಿ, ಶೇಂಗಾ ಬೀಜ ಬಿತ್ತನೆ ಮಾಡೋದಕ್ಕೆ ಬೀಜ ತಗೊಂಡ್ ಬರ್ತೀರಿ, ಬೀಜೋಪಚಾರ ಕ್ರಿಯೆಗಳು ಆಗುತ್ತಾ ಮೊದ್ಲೇ ಆಗಿರ್ತದ ಸರ್? ಅದು ಮೊದ್ಲೇ ಆಗಿಬಿಟ್ಟಿರ್ತ ಸರ್. ನಾವು ಮನೆಗೆ ತಂದ್ಮೇಲೆ ಅದಕ್ಕೊಂದು ಪೌಡ್ರ ತರ್ತೀವಿ ಸರ್, ಆ ಪೌಡ್ರವನ್ನ ಬೀಜೋಪಚಾರ ರಾತ್ರಿ ಮಾಡಿಬಿಡ್ತೀವಿ ನಾವು. ಏನ್ ಸರ್, ಎಕರೆಗೆ ಎಷ್ಟು ಬೀಜ ಬೇಕಾಗ್ತದೆ? ಅದು 80 ಕೆಜಿಲಿಂದ 90 ಕೆಜಿ ಬೇಕು ಸರ್. ಒಂದ್ ಎಕರೆ ಒಂದು ಕ್ವಿಂಟಲ್ಗೆ 10 ಕೆಜಿ ಕಮ್ಮಿ ಆದ್ರೆ ನಡೀತೀರಿ, ಹಂಗಲಾಗಿ ಚೆನ್ನಾಗಿರ್ತಾರೆ. ಒಂದ್ ಕ್ವಿಂಟಲ್ ಹಾಕಿದ್ರೆ ಸ್ವಲ್ಪ ಅಡವಾಗತ್ತೆ ಅಷ್ಟೇ. ಆ ಪೌಡರ್ ಅಂದ್ರೆ ಬೀಜೋಪಚಾರದ ಪೌಡರ್ ಮಿಕ್ಸ್ ಮಾಡೋದು ಹೇಗೆ, ಹೇಗ್ ಮಾಡ್ತೀರಿ? ಏನ್ ಸರ್, ಒಂದು ಶೇಂಗದ ಕಾಳ ನೆಲಕ್ಕೆ ಹಾಕ್ತವಲ್ಲ ಸರ, ಹಾಕಿದ ನಂತರ ಒಂದು ಗ್ಲಾಸ್ ಅಥವಾ ಒಂದ್ ಚೆರಿಗೆ ಅನ್ಕೋರಿ, ನೀರು ಚಿಮ್ಸು ಸರ, ಅದಕ್ಕೆ ಪೌಡರ್ ಹಾಕಿ ಮಿಶ್ರಣ ಮಾಡಿಬಿಡ್ತೀವ್ರಿ. ನಾವು ಬೆಳಗ್ಗೆ ಅವ್ನು ಬೆಳಗರ್ತಾರೆ ಅಲ್ಲೇ ಇರ್ತೇವೆ ಸರ್, ತುಂಬಾ ಅಲ್ಲ, ಬೆಳಗ್ಗೆ ನಾವು ಬಿತ್ತೋ ಟೈಮಿಗೆ 10 ಗಂಟೆ ಅನ್ಕೋರಿ ಹೊಲಕ್ಕೆ ಹೋಗತ್ತೆ, ಅವಾಗ ನಾವು ಚೀಲಕ್ಕೆ ತುಂಬಿಕೊಂಡು ಹೋಗಿ ಅಲ್ಲಿ ಮಡಿಕೆ ಸಾಲಿಗೆ ಹಾಕಂತ ಕೆಲಸ ಮಾಡ್ತೀವ್ರಿ. ಬಿತ್ತನೆಯ ಕ್ರಮಗಳು ಹೇಗೆ, ಸಾಲಿಂದ ಸಾಲ ಅಂತ ಹೇಳ್ತಾರೆ ಸರ್, ಏನೋ ಒಂದು ಗೇಣು ಹಿಂಗೆ ಸರ್, ಅಷ್ಟೇ ಸಾಲಿಂದ ಸಾಲ ಒಂದು ಗೇಣು ಸರ್. ಯಾಕೆ ಗೇಣು ಅಂದರೆ ಅದು ಶೇಂಗಾ ಅಡವುದ್ರೆ ಸ್ವಲ್ಪ ಇಳುವರಿ ಆಮೇಲೆ ಹೊಲ ಜಾಸ್ತಿ ಹೋಗ್ಬಿಡ್ತಾರೆ, ಜಾಸ್ತಿ ಬಿತ್ತಿದ್ರೆ ಒಂದು ಗೇಣು ಒಳಗೆ ನಾವು ಮಡಿಕೆ ಸಾಲ ಹಾಕಕ್ಕೆ ಆಗ್ತದೆ ಸರ್. ಮಡಿಕೆ ಎಲ್ಲ ಇಲ್ಲಿ ಎತ್ತಿಂದ ಹಾಕ್ತೀರಾ ಅಥವಾ? ಎತ್ತಿಂದ ಹಾಕ್ತೀವಿ ಸರ್, ಆಮೇಲೆ ಎತ್ತ ಏನಾದ್ರು ಒಂದು ಅನುಕೂಲತೆ ಇಲ್ಲ ಅಂದ್ರೆ ಟ್ರ್ಯಾಕ್ಟರ್ಲಿಂದ ಹಾಕೊಂಡು ಬಿತ್ತು ಸರ್. ಬಿತ್ತನೆ ಕ್ರಿಯೆ ಮುಗಿದ ಮೇಲೆ ಮುಂದಿನ ಕೆಲಸಗಳು ಏನೇನು ಸರ್? ಬಿತ್ತನೆ ಕ್ರಿಯೆ ಮುಗಿದ ಮೇಲೆ 21 ದಿನಕ್ಕೆ ಶೇಂಗಾ ನೀರು ಕಟ್ಟಬೇಕು ಸರ್. ಅದಕ್ಕೆ ಶೇಂಗಾ ಬಿತ್ತಿದ ಮೇಲೆ ಬೋದಾಗ್ತು ಸರ್, ಅದಕ್ಕೆ 18-20 ದಿನದಾಗ ಅದಕ್ಕೆ ನೀರು ಕೊಡ್ಬೇಕು ಸರ್. ಫಸ್ಟ್ನೇ ನೀರು ಅದು ಹುಟ್ಟಿ ಬಿಟ್ಟಿರ ಸರ್, 9 ದಿನಕ್ಕೆ ಮೊಳಕೆ ಬಂದ್ಬಿಡುತ್ತೆ, 6-7 ದಿನಕ್ಕೆ ಮೊಳಕೆ ಕಾಣುತ್ತೆ ಸರ್ ಸಣ್ಣಗೆ. 9 ದಿನಕ್ಕೆ ಆಯ್ತು, ಒಳ್ಳೆ ಚಂದ ಕಾಣುತ್ತೆ ಬೆಳೆ. ಅವಾಗ 18-21 ದಿನಕ್ಕೆ ಅದಕ್ಕೆ ನೀರು ಹಾಯಿಸುವಂತ ಕೆಲಸ ಮಾಡ್ಬೇಕ್ರಿ. ಬಿತ್ತಿದ ಕೂಡಲೇ ನೀರು ಕೊಡ್ಬಾರ್ದು ಸರ್. ಅದು ಏನಾಗುತ್ತಂತ ಹೇಳಿದ್ರೆ, ನೀರು ಏನಾದ್ರು ಕಟ್ಟಿದ್ವಿ ಅಂದ್ರೆ ಸರ್, ಆ ಮೊಳಕೆ ಬರೋದ್ರ ಜೊತೆಗೆ ಅದು ಪೂರಾ ನೆಂದು ಅಲ್ಲೇ ಇದಾಗ್ಬಿಡುತ್ತೆ ಸರ್. ಯಾಕಂತೇಳಿ ಅದು ಬಹಳ ಆಳಂ ಬಿದ್ದಂಗೆ ಇದ್ರೆ ಮಾತ್ರ ಬೆಳೆ ಚಂದ ಬರ್ತಾರ. ಅದಕ್ಕೆ ಬಿರುಸಾತಂದ್ರೆ ಮೊಳಕೆ ಬರಲ್ಲ ಸರ್, ಯಾವ ಕಾರಣಕ್ಕೆ ಆ ಕೆಲಸ ಮಾಡಬಾರ್ದು. ಏನ್ ಸರ್, ಅದಕ್ಕೆ ನೀರು ಇಪ್ಪತ್ತೊಂದಿನ ನಾವು ನೀರು ಕಟ್ಟಬೇಕು ಸರ್. ಅದಕ್ಕೆ ಆ ನಂತರ 10-12 ದಿನಕ್ಕೊಮ್ಮೆ ನಾವು ಕಟ್ಟಿಗಂತ ಹೋದಿವಿ ಅಂದ್ರೆ 2 ತಿಂಗಳಾದ್ಮೇಲೆ ಅವಾಗ ಒಂದ್ ಸ್ವಲ್ಪ ಕಟ್ಟಬೇಕು ಸರ್. 3 ತಿಂಗಳಿಂದ ನೀರು ಕಮ್ಮಿ ಆದ್ರೆ ನಡೀತು ಸರ್. ಅವಾಗ ಅಂದ್ರೆ 20-21 ದಿನದಲ್ಲಿ ನೀರು ಕೊಡ್ತೀರಿ ಮತ್ತೆ ಹೆಂಗೆ ಕಂಟಿನ್ಯೂ, ಎಷ್ಟು ದಿನಕ್ಕೊಂದ್ಸಲ ಕೊಡ್ಬೇಕು ನೀರು? 8-10 ದಿನಕ್ಕೊಮ್ಮೆ ಕೊಡ್ಬೇಕು ಸರ್. 8-10 ದಿನಕ್ಕೆ ಎಷ್ಟು ಸಲ ನೀರು ಕೊಡ್ಬೇಕಾಗ್ತದೆ ಸರ್? ಅದು 8-10 ದಿನ ಅಂದ್ರೆ ಒಂದು ತಿಂಗಳಿಗೆ 4 ಅಂದ್ರೆ 8, ಒಂದು 12 ನೀರು ಶೇಂಗಾ ಬರುತ್ತೆ ಸರ್. ಬರ್ತದೆ 12 ನೀರು ಶೇಂಗಾ ಬಂದ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ 21 ದಿನ ಗ್ಯಾಪ್ ಆಗಿಬಿಟ್ಟಿರ್ತಾರ್ರಿ, ಬಿತ್ತು 21 ದಿನ ಮೇಲೆ ಅಂದ್ರೆ ಆ ಕಡೆ 3 ಲೆಕ್ಕ ಸರ್. ಹಂಗಾಗಿ ಒಂದು 12 ನೀರು ಶೇಂಗಾ ಬರುತ್ತೆ ಸರ್. ಕಳೆ ಸಮಸ್ಯೆ ಹೆಚ್ಚಿರ್ತದ? ಕಳೆ ಇರುತ್ತೆ ಸರ್, ತೆಗಿಬೇಕ್ರಿ. ಅದು ಕಳೆ ಇಲ್ಲಂದ್ರೂ ತೆಗಿಬೇಕು ಸರ್. ಯಾಕೆ ತೆಗಿಬೇಕಂತ ಹೇಳಿದ್ವಿ ಅಂದ್ರೆ ಅದು ಕಾಪ್ ಬರ್ಬೇಕಲ್ಲ ಸರ್ ನಮ್ಗೆ. ಆ ಕಾಪ್ ಬರೋ ಸಲುವಾಗಿ ಆ ಗಿಡಗಳನ್ನ ಸ್ವಲ್ಪ ಬೇರನ್ನ ಸೊಡ್ಲಿಸಿದ್ವಿ ಅಂದ್ರೆ ಕಾಪ್ ಒಳ್ಳೆ ಇಳುವರಿ ಬರ್ಸ್ತಾರ. ಎಷ್ಟು ಸಲ ನಿರ್ವಹಣೆ ಮಾಡ್ಬೇಕು ಕಳೆ? ಕಳೆ 2 ಬೇರೆ ಅಂತ ಮಾಡ್ಬೇಕು ಸರ್. ಒಂದ್ಸಲಿಂದ 2 ಬೇರೆ ತಿಂಗಳಿಗೆ ಒಮ್ಮೆ ಸರ್, 45 ದಿನಕ್ಕೊಮ್ಮೆ ಆಯ್ತು. ಒಳ್ಳೆ ಏನು ಬೇಕಾಗಿಲ್ಲರಿ. ಶೇಂಗಾದಲ್ಲಿ ಏನೇನು ಸಮಸ್ಯೆಗಳು ಅಂದ್ರೆ ರೋಗ ರುಜಿನಗಳು ಬರುತ್ತೆ ಸರ್? ಏನೇನು ಬರ್ತವೆ? ಮುಟ್ರಿ ರೋಗ ಅಂತ ಬರುತ್ತೆ ಸರ್. ಯಾವಾಗ ಬರ್ತದೆ ಅದು? ಅದು ತಿಂಗಳದಾಗ ಬರ್ತಾರೆ. ಅದಕ್ಕೆ ರೋಗರು ಅಥವಾ ಬಾವಿಷ್ಟನ್ ಪುಡಿ, MP5 ಏನ್ರಿ ಈ ತರ ಸಾಪ್ ಪುಡಿ ಅಂತ ಬಂದವ ಸರ್. ಅವನನ್ನ ನಾವು ಸಿಂಪರಣೆ ಮಾಡಿಬಿಟ್ರೆ ಎಳಿ ಕ್ಲಿಯರ್ ಆಗಿ ಬಂದ್ಬಿಡುತ್ತೆ ಸರ್. ನೀರಲ್ಲಿ ಮಿಕ್ಸ್ ಮಾಡಿ ಒಡಿಬೇಕು ಸರ್, ಅದನ್ನ ಟ್ಯಾಂಕಲ್ಲೇ ಒಡಿಬೇಕು, ಸ್ಪ್ರೇ ಮಾಡ್ಬೇಕು ಸರ್. ಅದಕ್ಕೆ ಸ್ವಲ್ಪ ನಿಯಂತ್ರಣ ಆಗ್ತದೆ, ಆಗುತ್ತೆ ಸರ್ ನಿಯಂತ್ರಣ ಆಗುತ್ತೆ. ಮುಟ್ರಿ ರೋಗ ಅಲ್ಲದೆ ಮತ್ತೇನ್ ಬರ್ತದೆ? ಅದಕ್ಕೆ ಮತ್ತೇನಲ್ಲ, ಬಾಣಿತಿ ರೋಗ ಅಂತ ಬರುತ್ತೆ ಸರ್, ಕಲರ್ ಆಗಿ ಕೆಂಪು. ಅದನ್ನು ಕಾರಣ ಏನಪ್ಪ ಅಂದ್ರೆ, ಬಾಣಿತಿ ರೋಗ ಬರೋಕೆ ರೆಡಿಯಲ್ಲಿ ಡೊಣ್ಣೆ ಹುಳು ಅಂತ ಇರುತ್ತೆ ಸರ್, ಆ ಡೊಣ್ಣೆ ಕಡ್ದಾಗ ಮಾತ್ರ ಮೇಲೆ ಕೆಂಪು ಅರಿತ್ರಿ. ಅದು ಏನಿಲ್ಲ ಅಂದ್ರೆ ಇದು ಮುಟ್ರಿನೂ ಸ್ವಲ್ಪ ಜಾಸ್ತಿ ಸರ. ಆಮೇಲೆ ಎಲೆ ಚುಕ್ಕಿ ರೋಗ ಅಂತ ಬರುತ್ತೆ, ಅದು 2 ತಿಂಗಳ ನಂತರ ಬರುತ್ತೆ ಸರ್. ಅದು ಎಲೆ ಚುಕ್ಕಿ ರೋಗ ಅಂತ ಬರ್ತಾರೆ ಸರ್, 2 ತಿಂಗಳ ನಂತರ ಬರುತ್ತೆ. ಆ 2 ತಿಂಗಳ ನಂತರದಾಗ ನಾವ್ ಏನ್ ಮಾಡ್ಬಿಟ್ರಿ ನೋಡಿ, ಆಗ್ಲತ್ ಬರಲ್ಲ ಸರ್ ಅವಳ, ಆಗ್ಲತ್ ಕಾಣಂಗಲ್ರಿ, ನಮ್ದು ಶಂಗ ಭಾರಿ ಐತಲ್ಲ ರೀ, ಕಾಣಲ್ದ ಅಂತೀವಿ ಸರ. ನೈಟ್ ನೀರ್ ಕೊಟ್ಟೋಗ್ತೀವಿ ನೋಡ್ರಿ ನೀವು, ಸಣ್ಣಲ್ಲಿ ಅದು ತೂತ್ ತೂತ್ ಆಗ್ತಿರ್ತಾರೆ. ಅವಾಗ ನಾವೇನ್ ಮಾಡ್ತೀವ್ರಿ, ಸಾಯಂಕಾಲ 7:30 ನಾವು ಅದನ್ನ ಎಣ್ಣೆ ಹೊಡೆದು ಮತ್ತೆ ಅದನ್ನ ತಿಳಿ ಬರುವಂತ ಕೆಲಸ ಹುಳ ಒಂದು ಹೋಗ್ಬೇಕಾದ್ರೆ ಆ ಎಣ್ಣೆನ ಹೊಡಿಬೇಕು ಸರ್, ತಂದು ಎಣ್ಣೆ ಹೊಡೆದ್ಮೇಲೆ ಹೋಗೋದು ಸರ್. ಸೊ ಇಷ್ಟು ರೋಗ ನಿಯಂತ್ರಣ ಮಾಡಿದ್ರೆ ಸಾಕು. ಮತ್ತೇನ್ ಬೇರೆ ಸಮಸ್ಯೆಗಳಿಲ್ಲ? ಮತ್ತೇನಿಲ್ಲ ಸರ್, ಗೊಬ್ಬರ ಹಾಕೊಂಡಿಲ್ಲ ಸರ್. ಗೊಬ್ಬರ ಯಾವ ಯಾವ ಹಂತದಲ್ಲಿ ಕೊಡ್ತೀರಿ? ಮೇಲ್ಗೊಬ್ಬರ ಮೇಲ್ಗೊಬ್ಬರ ಏನಿಲ್ಲ ಸರ್, ಅದು 1 ತಿಂಗಳ 1 ಕಳೆವಾದ್ಮೇಲೆ ಸರ. ಮೊದ್ಲೇ ಕಳೆವು 25 ದಿನದಿಂದ 1 ತಿಂಗಳ ಮುಗಿಸ್ತೀವ್ರಿ. ಅವಾಗ DAP ಕಾಂಪ್ಲೆಕ್ಸ್ ಅಂತ ಇರುತ್ತೆ ಸರ್, ತೆಳ ಕೈ ಗೊಬ್ಬರ ಕೊಡ್ಬೇಕು ಸರ್. ಬಂದ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಸರ್, ಆ ಒಂದು ಇದಕ್ಕ ಬೆಳೆ ಹೂವ ಮಗ್ಗಿ ಅವು. ಆಮೇಲೆ ಪಟೇರ ಗುಳಿಗೆ ಅಂತ ಬಂದ್ ಸರ್, ಮೆಕ್ಕೆಜೋಳಕ್ಕೆ ಹಾಕೋದು, ಅದನ್ನ ಕಲಿಸಿ ಬಿದ್ರೆ ಇನ್ನೂ ಚಲೋ ಸರ್, ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ ಸರ್. ನೀವು ಅದನ್ನ ಬೆಳೆಸಿದ್ರಿ? ಹಾ, ಬೆಳೆಸಿವಿ ಸರ್. ಈಗ ಒಂದು ಗಿಡಕ್ಕೆ ಎಷ್ಟು ಕಾಯಿ ಕಟ್ಟುತ್ತೆ? ಒಂದು ಗಿಡಕ್ಕೆ 30 ರಿಂದ 40 ಕಾಯಿ ಕಟ್ಟುತ್ತೆ ಸರ್. ಕಟ್ಟುತ್ತೆ ಕಟ್ಟುತ್ತೆ ಸರ್. ಈ ಕಾಯಿಯ ಗುಣಮಟ್ಟ ಹೇಗಿರ್ತದೆ ಸರ್? ಅದು ಹೊಲ ತಾಕತ್ ಮೇಲೆ ಸರ್ ಅದು ಗುಣಮಟ್ಟ. ಹೊಲ ಏನಾದರೂ ಶಕ್ತಿ ಇತ್ತಪ್ಪ ಅಂದರೆ ಗುಣಮಟ್ಟದ ಕಾಯಿ ಪಿಂಡ 75-80 ಗ್ರಾಮ್ ಅಂತೀವಿ. ಅವ್ರು ಅಂಗಡಿಗೆ ಮಾರಕ್ಕೆ ಹೋದಾಗ ಅವರು ಏನಂತಾರೆ, ನಾವು ಗ್ರಾಮ ಐತಪ್ಪ ಶೇಂಗ, ಇನ್ನು ತೂಕ ಮಾಡೋದು ಬೇಡ, ಹಂಗೆ ಹಾಕ್ಯಂಬಿಡ್ರಿ ಅಂತ ಹೇಳ್ತಾರೆ ಅವ್ರು. ದಲ್ಲಂಗಡಿ ಹೋದಾಗ ನಾವು ಬಿಲ್ಲಿಗೆ ಒಯ್ಲಿ ಅಲ್ಲೇ ಒಯ್ಲಿ, ಅಲ್ಲಿ ಅವ್ರು ತೂಕ ಕಮ್ಮಿ ಬರ್ಬೇಕಾದ್ರೆ ಸರ್ ಕಾರಣ ಏನಿಲ್ಲ ಸರ್, ಅದಕ್ಕೆ ಹೊಲದಾಗ ಶಕ್ತಿ ಕಮ್ಮಿ ಇರುತ್ತೆ, ಗೊಬ್ಬರದಲ್ಕ ಹಾಕ್ಬೇಕ್ರಿ ಶೇಂಗ ಆ್ಯಕ್ಚುಲಿ. ಹಂಗ ಬಡ್ಡಿ ನೆಲಕ್ಕಂತ ಏನಾಗ್ತಲ್ಲ, ಅದು ಗ್ರಾಮ್ ಬರಲ್ರಿ, ಬಿಡ್ಡಿ ಬೆಲೆ ಅಲ್ಲ, ಹಿಂಗಾಗಿ ಅದು ಸ್ವಲ್ಪ ಕಾಯಿ ಬೆಲೆ ಅಂತ. 100 ಗ್ರಾಮ್ ಕಾಯಿಗೆ 70 ಗ್ರಾಮ್ ಬೀಜ ಬರ್ಬೇಕು ಬರ್ಬೇಕು ಸರ್. ಅದು 100 ಗ್ರಾಮ್ ಸಿಪ್ಪಿ ಹೋತಂದ್ರೆ 30 ಗ್ರಾಮ್ ಸಿಪ್ಪಿ ಹೋದ್ರೆ 25 ಗ್ರಾಮ್ ಸಿಪ್ಪಿ ಹೋಗುತ್ತೆ ಸರ್. 75-20 ಗ್ರಾಮ್ ಸಿಪ್ಪಿ ಹೋದ್ರಂದ್ರೆ ಇನ್ನೂ ಅನುಕೂಲ ರೀ, 80% ಶೇಂಗಾನ ಬರುತ್ತೆ ಸರ್. ಅಷ್ಟು ಬಂದ್ರೆ ಒಳ್ಳೆ ರೇಟ್, ಅಷ್ಟು ಬಂದ್ರೆ ಒಳ್ಳೆ ರೇಟ್ ಸಿಗುತ್ತೆ. ಏನ್ ರೇಟ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಸರ್? ಈಗ 8-8.5 ಸಾವಿರ ಅಂತ ಐತೆ ಸರ್ ಕ್ವಿಂಟಲ್. ಸರ್ 8-8.5 ಸಾವಿರ ಐತೆ. ಎಕರೆಗೆ ಎಷ್ಟು ಕ್ವಿಂಟಲ್ ಬರುತ್ತೆ? ಎಕರೆಗೆ 1-10-12 ಕ್ವಿಂಟಲ್ ಬರುತ್ತೆ ಸರ್. ಎಕರೆಗೆ 10-12 ಕ್ವಿಂಟಲ್ 12 ಕ್ವಿಂಟಲ್ ಬರ್ತದೆ ಸರ್. 12 ಕ್ವಿಂಟಲ್ಗೆ ನಿಮ್ಗೆ 8 ಸಾವಿರ ಸಿಕ್ಕರೂ 96 ಸಾವಿರ ಆಗುತ್ತೆ ಸರ್. 40 ಸಾವಿರ ಖರ್ಚು ಬರುತ್ತೆ ಸರ್. 40 ಸಾವಿರ ಖರ್ಚು ಬರ್ತದ? 30-40 ಬರ್ ಎಕರೆಗೆ. ಎಕರೆಗೆ ಸರ್ ಬೀಜ 15 ಸಾವಿರ ಕ್ವಿಂಟಲ್ ಇರ್ತಾವಲ್ರಿ, ಬೀಜಕ್ಕೆ 15 ಹೋದ್ಮೇಲೆ ಎಣ್ಣೆ ಗೊಬ್ಬರ ಅದು ಇದು ಅದನ್ನ ಕಟಾವ್ ಮಾಡೋದು ಏನ್ ಸರ್, ಹಂಗಾಗಿ 40 ಸಾವಿರ ಬರುತ್ತೆ ಸರ್. ಸೊ 2 ಎಕರೆ ನೀವು ಬೆಳೆದ್ರೆ ಸಾಮಾನ್ಯವಾಗಿ 1,92,000 ಆರಾಮಾಗಿ ಸಿಗ್ತದೆ. ಒಂದು 80 ಸಾವಿರ ಖರ್ಚು, 1 ಲಕ್ಷ ರೂಪಾಯಿ ನಿಮ್ಗೆ ಅವರೇಜ್ ಆಗಿ ಸಿಗುತ್ತೆ. ಅವರೇಜ್ ಆಗಿ ಸಿಗುತ್ತೆ. ನಮ್ಮ ದನ ಇರೋದಕ್ಕೆ ನಾವು ಬೆಳ್ಳಿ ಇಟ್ಕೊಂತೀವಿ ಸರ್, ಬೆಳ್ಳಿನೂ ಮಾರುತ್ತಲ್ಲ ಸರ್. ಅದು ನಮ್ಮ ದನ ಇಲ್ಲ ಬಿಡಪ್ಪ, ಖರ್ಚಿಗೆ ಮಾಡಬಹುದು. 1 ಕ್ವಿಂಟಲ್ ಬೆಳ್ಳಿ 15 ಸಾವಿರಕ್ಕೆ ಮಾರುತ್ತೆ. ಒಂದು ಕ್ವಿಂಟಲ್ ಬೆಳ್ಳಿ, 1 ಕ್ವಿಂಟಲ್ ಬೆಳ್ಳಿ 12-15 ಸಾವಿರ ಕಂಟಿನ್ಯೂ ಮಾರ್ತಾರೆ. ಬೆಳ್ಳಿ ಚೆನ್ನಾಗಿ ಬೆಳೆದ್ರೆ 15 ತಗೋತಾರೆ ಸರ್. ಒಂದ್ ಸ್ವಲ್ಪ ಅಳತೆಗೆ ಬೆಳೆದ್ರೆ 1 ಎಕರೆಗೆ ಎಷ್ಟು ಕ್ವಿಂಟಲ್ ಇರ್ತದೆ ಸರ್? 1 ಎಕರೆಗೆ 1 ಕ್ವಿಂಟಲ್ ಇರುತ್ತೆ ಸರ್. ಅದೇ 2 ಎಕರೆಗೆ 24-30 ಸಾವಿರ ಬೆಳ್ಳಿ ಮಾರಾಟ ಆಗುತ್ತೆ ಸರ್. ಮಾರಾಟ ಮಾಡ್ಕೋಬಹುದು. ಒಂದಿಷ್ಟು ಆಗುತ್ತೆ ಸರ್. ಈ 80ರಾಗ ನಿಮಗೆ ದನಕರುಗಳು ಇರೋದ್ರಿಂದ ಅದು ನಿಮಗೆ ಬಳಕೆ ಆಗ್ತದೆ. ಹ್ಮ್ ಸರ್. ಆಗುತ್ತೆ ಸರ್. ಅದು ನಿಮ್ಗೆ ಉಳಿತೆ, ಇಲ್ಲಾಂದ್ರೆ ನೀವು ಅದನ್ನು ಖರೀದಿ ಮಾಡ್ಬೇಕಾಗುತ್ತೆ ಸರ್. ನಮ್ಗೆ ದನ ಇಲ್ಲ ಅಂದ್ರೆ ಅದನ್ನ ಖರೀದಿ ಮಾಡಿ ಇದನ್ನ ಕೊಡ್ಬೇಕಾಗಿತ್ತು ಸರ್. ನಿಮಗೆ ಈಗ ದನಕರುಗಳು ಇರೋದ್ರಿಂದ ನೀವು ಬಳ್ಳಿಯನ್ನ ನೀವೇನು ಮಾರಂಗಿಲ್ಲ? ದನ ಕರುಗಳನ್ನ ಮಾರಲ್ಲ ಸರ್. ದನ ಕರುಗಳು ಇರೋ ಸಲುವಾಗಿ ನಮ್ಗೆ ಬೇಕಂತ ನಾವು, ಇಲ್ಲಾಂದ್ರೆ ನೀವು ಖರೀದಿ ಮಾಡ್ಬೇಕು. ಇಲ್ಲ, ನಾವು ಖರೀದಿ ಮಾಡ್ಬೇಕಾಗತ್ತೆ. ಅದು 24-30 ಸಾವಿರ ರೂಪಾಯಿ ನಾವೇ ಕೊಟ್ಟು ತರಬೇಕಾಗತ್ತೆ. ಈಗ ನಮ್ಗೆ ಅದು ಲಾಭ ಸರ್. ಈಗ ಒಂದು ಒಳ್ಳೆ ಪೌಷ್ಟಿಕ ಆಹಾರ, ಪೌಷ್ಟಿಕ ಆಹಾರ ರೀ. ಆಮೇಲೆ ಅದ ಅವೆಲ್ಲ ಹಾಕಿದ್ರಲ್ಲಿಂದ ಆಕಳ ನಮ್ಗೆ ಎಂಡಿನ ಆಗುತ್ತಲ್ಲ ಸರ್ ಹೊಲಕ್ಕ. ಒಂದ್ ಟ್ರಿಪ್ ಗೊಬ್ಬರ 6-7 ಸಾವಿರ ರೂಪಾಯಿ ಒಂದ್ ಟ್ರಿಪ್ ಗೊಬ್ಬರ ಐತ್ರಿ ಈಗ. ಏನ್ ಸರ್ ಹೊಲಕ್ಕೆ ತಂದ ಹಾಕ್ಯಬೇಕಾರ. ಹಂಗಾಗಿ ಅಂದ್ರೆ ಒಂದು ವ್ಯವಸ್ಥಿತವಾಗಿ ಶೇಂಗಾ ಬೆಳೆ ಬೆಳೆಯುವಂತ ಬೆಳೆಗಾರರಿಗೆ ಒಂದು ಲಾಭದಾಯಕವಾಗಿ ಬೆಳೆ ಸರ್. ಲಾಭದಾಯಕ ಬೆಳೆ ಸರ್, ಒಳ್ಳೆ ಬೆಳೆ ರೀ. ನೀವೆಂದಾದ್ರೂ ಶೇಂಗಾ ಬೆಳೆದು ಕೈ ಸುಟ್ಕೊಂಡ ನೆನಪುಗಳು ಉಂಟಾ? ಏ ಬಹಳ ಕಮ್ಮಿ ಸರ್. ನಷ್ಟ ಆಗಿದೆ? ನಷ್ಟ ಏನು ಬಹಳ ಕಮ್ಮಿ ರೀ. ಆಗಿಲ್ಲ ಆಗಿಲ್ಲ ಆಗಿಲ್ಲ ಸರ್. ನಷ್ಟ ಆಗಿಲ್ಲ. ಮಾರುಕಟ್ಟೆ ಬೆಲೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಇರ್ತದೆ? ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಯ್ತು ಸರ್. ಈಗ ಒಂದು 2 ವರ್ಷ ಆತ ಅಷ್ಟೇ ಇದೆ ಸರ್. ಅದು ಈ ವರ್ಷ ಬರ್ಬೋದು ಅಂತ ಅನ್ಕೊಂಡಿವಿ. ಏನ್ರಿ 2 ವರ್ಷದಿಂದ 8-8.5 ಸಾವಿರ ಮಾರಕತ್ತೆ ಸರ್. ನಿಮ್ಮಂಥ ಯುವಕರಿಗೆ, ನಿಮಗಿಂತ ಚಿಕ್ಕವರು ಯುವಕರು ಕೃಷಿಕರು ರೈತರ ಮಕ್ಕಳು ಇರ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ ನೀವು? ಏನು ಸರ್, ನೀವು ಓದೋಷ್ಟು ಪ್ರಯತ್ನ ಮಾಡಿರಿ, ಓದ್ರಿ ಫಸ್ಟ್. ಒಕ್ಕಲ್ತನ ಹಿಂದಿಂದ ಇದ್ದೇ ಇರುತ್ತೆ. ನೀವು ಓದಿ ನಿಮ್ಮಿಂದ ಆಗಲ್ಲ ಅಂತೇಳಿ ಕೈ ಕೊಟ್ಕೊಂಡು ಕುಂದಿರ್ಬೇಡ್ರಿ. ಹಿರಿಯರು ಮಾಡಿದಂಥ ಜಮೀನು ಇರುತ್ತೆ, ಇಲ್ಲ ಯಾರೋ ಹೊಲ್ದೊಲ್ದ ಕೆಲಸ ಮಾಡಿ ನೀವು ಕಲ್ಕಂದು ನೀವು ಒಕ್ಕಲ್ತನ ಮಾಡ್ರಿ ಅಂತ ನಾನು ಹೇಳಕ್ ಬಯಸ್ತೀನಿ ಸರ್. ಒಕ್ಕಲ್ತನದಿಂದ ಒಂದು ಸಣ್ಣ ಕುಟುಂಬ ಜೀವನ ಮಾಡ್ಬೋದು, ಆರಾಮ್ ಮಾಡ್ಬೋದು ಸರ್. ಒಳ್ಳೆ ಒಂದು ಅವಕಾಶ ಇದೆ ಸರ್. ನಿಮ್ಮ ಪ್ರಕಾರ ಇವತ್ತಿನ ಯುವಕರಲ್ಲಿ ಕೃಷಿಯಲ್ಲಿ ಆಸಕ್ತಿ ಹೇಗಿದೆ? ಯುವಕರಲ್ಲಿ ಸ್ವಲ್ಪ ಆಸಕ್ತಿ ಇದೆ ಸರ್. ಯಾಕೆ ಆಸಕ್ತಿ ಕಮ್ಮಿ ಆಗಿದೆ ಅಂತಂದ್ರೆ, ಓದು ಒಂದು ಸ್ವಲ್ಪ ಎಲ್ಲರ ಮನೆಯಾಗ ಓದ್ಬೇಕಪ್ಪ, ನಮ್ಮ ಮಕ್ಳು ಓದ್ಬೇಕು, ನಮ್ಮ ಮಕ್ಳು ಓದ್ಬೇಕು ಅಂತೇಳಿ ಎಲ್ಲರೂ ಶಾಲೆಗೆ ಓದಿಸೋ ಸಲುವಾಗಿ ಸರ, ಅವ್ರ ಯಜಮಾನ್ರ ದುಡಿಯಕತ್ತೀರಿ ರೀ ಹೊಲ್ದಾಗ ಮಕ್ಳ ಸಲುವಾಗಿ. ಅವ್ರು ಹಿಂಗಾಗಿ ಒಂದು ಸ್ವಲ್ಪ ಈಗ ಅವ್ರ ಶಾಲೆ ಬಿಟ್ಟ ಮೇಲೇನು ಅವರೇ ತಿಳ್ಕೊಂಡು ಒಕ್ಕಲ್ತನ ಮಾಡಿದ್ರೆ ಇನ್ನೂ ಒಳ್ಳೇದಂತ ನಾನು ಹೇಳ್ತೀನಿ ಸರ್. ಐತಿ ಸರ್, ಈಗಲೂ ಪ್ರೋತ್ಸಾಹ ಐತಿ ಒಕ್ಕಲ್ತನ ಮೇಲೆ ಜನರಿಗೆ. ಒಳ್ಳೆಯದು ಜಗದೀಶ್ ಅವರೇ. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ, ಅದರಲ್ಲೂ ವಿಶೇಷವಾಗಿ ಶೇಂಗಾ ಬೆಳೆಯ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಶೇಂಗಾ ಕೃಷಿ ಅನುಭವ ಈ ಕುರಿತು ಶ್ರೀ ಜಗದೀಶಪ್ಪ ಪಂಪಣ್ಣ ತೋಟಗಾರ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳಿ ವಿವಿಧ ಗಾಯಕರ ಸ್ವರಗಳಲ್ಲಿರುವಂತಹ ಕೃಷಿ ಗೀತೆಗಳನ್ನ. ಮರಗಳಲ್ಲಿ ಹುಟ್ಟು ಇಂದನ ಪಡೆಯಲು ನಾವು ಮನಸ್ಸು. ಬಂದವರೇ, ನೀವು ಕೇಳ್ತಾ ಇದ್ದೀರಿ ವಿವಿಧ ಗಾಯಕರ ಸ್ವರಗಳಲ್ಲಿರುವಂತಹ ಕೃಷಿ ಗೀತೆಗಳನ್ನ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸಾವಯವ ಕೃಷಿಗಾಗಿ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ NFL ರವರಿಂದ ಹೊಸ ಪರಿಷ್ಕಾರ ಕಿಸಾನ್ ಸಿಟಿ ಸ್ಟಾರ್. ಹೆಚ್ಚಿನ ಇಂಗಾಲದ ಅಂಶದೊಂದಿಗೆ ಸಿಟಿ ಕಾಂಪೋಸ್ಟ್ ಗೊಬ್ಬರ. ಸಿಟಿ ಕಾಂಪೋಸ್ಟ್ ಅಂದರೆ ನಗರ ಪ್ರದೇಶಗಳಿಂದ ಬರುವ ಸಾವಯವ ತ್ಯಾಜ್ಯಗಳನ್ನು ಸಂಸ್ಕರಿಸಿ ಸಾವಯವ ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಗೊಬ್ಬರವನ್ನು ಉತ್ಪಾದಿಸಲಾಗುತ್ತದೆ. ಕಿಸಾನ್ ಸಿಟಿ ಸ್ಟಾರ್ ಬಳಕೆಯಿಂದಾಗುವ ಪ್ರಯೋಜನಗಳು: ಸಸಿಗಳಲ್ಲಿ ಬೇರಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ, ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ, ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಶಿಫಾರಸು ಮಾಡಲಾದ ಪ್ರಮಾಣ: 1 ಎಕರೆ ಬೆಳೆಗೆ 250 kg ಕಿಸಾನ್ ಸಿಟಿ ಸ್ಟಾರ್ ಅನ್ನು ಬಳಸಿ ಹೆಚ್ಚಿನ ಇಳುವರಿ. NFL ಕಿಸಾನ್ ಸಿಟಿ ಸ್ಟಾರ್ ನಿಮ್ಮ ಮಣ್ಣಿಗೆ ನೈಸರ್ಗಿಕ ಶಕ್ತಿ. 50 ವರ್ಷಗಳಿಂದ ರೈತರ ಪ್ರಗತಿಗಾಗಿ ಶ್ರಮಿಸುತ್ತಿರುವ ಏಕೈಕ ಸರ್ಕಾರಿ ಸಂಸ್ಥೆ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ರೈತ ಬಾಂಧವರೇ, ಈಗ ಮತ್ತಷ್ಟು ಕೃಷಿ ಗೀತೆಗಳನ್ನ ಕೇಳೋಣ. ಒಂದೊಂದು ನೀರಹನಿ ಅಮೂಲ್ಯ ಖನಿ, ಅದನ್ನುಳಿಸಲು ಬಸಿಯಬೇಕು ಬೆವರಿನ ಹನಿ, ಬೆವರಿನ ಹನಿ, ಬೆವರಿನ ಹನಿ. ನಾ ನಾ ನಾ ನಾ

ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟ್ ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟ್ ಹಾರೋಣ ನಾವು ಸ್ಪೇಸ್ಗೆ ಮರೆಯೋಣ ಹೀಗೆ ಬೇಸಿಗೆ ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟ್ ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟ್ ರಾಕೆಟ್ ನಲ್ಲಿ ಕುಳಿತು ನಾವು ತೆಗೆಸಿಕೊಂಡು ಒಂದು ಟಿಕೆಟ್ ರಾಕೆಟ್ ನಲ್ಲಿ ಕುಳಿತು ನಾವು ತೆಗೆಸಿಕೊಂಡು ಒಂದು ಟಿಕೆಟ್ ಏರೋಣ ನಾವು ಕಕ್ಷೆಗೆ ಹೇಳೋಣ ಬಾಯ್ ಬಾಯ್ ಭೂಮಿಗೆ ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟ್ ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟ್ ಸ್ಪೇಸ್ ಹೋಟೆಲ್ನಲ್ಲಿ ಕುಳಿತು ನಿದ್ದೆ ನೀರಡಿಗೆ ಬಿಟ್ಟು ಸ್ಪೇಸ್ ಹೋಟೆಲ್ನಲ್ಲಿ ಕುಳಿತು ನಿದ್ದೆ ನೀರಡಿಗೆ ಬಿಟ್ಟು ನೋಡುತ್ತ ನಾವು ಭೂಮಿಯ ಸವಿಯೋಣ ಅದರ ಅಂದವ ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟ್ ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟ್ ರಾಕೆಟ್ ನಲ್ಲಿ ಕುಳಿತು ನಾವು ಭೂಮಿಗೊಂದು ಹಾಕಿ ಸುತ್ತು ರಾಕೆಟ್ ನಲ್ಲಿ ಕುಳಿತು ನಾವು ಭೂಮಿಗೊಂದು ಹಾಕಿ ಸುತ್ತು ಮರಳೋಣ ನಾವು ಮನೆಗೆ ಹೇಳೋಣ ಥ್ಯಾಂಕ್ ಭೂಮಿಗೆ ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುತ್ತು ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟ್ ಹಾರೋಣ ನಾವು ಸ್ಪೇಸ್ಗೆ ಮರೆಯೋಣ ಹೀಗೆ ಬೇಸಿಗೆ ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟ್ ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟ್ ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಕೇಳುಗರೆ, ಇದುವರೆಗೆ ವಿವಿಧ ಗಾಯಕರ ಸ್ವರಗಳಲ್ಲಿರುವಂತಹ ಕೃಷಿ ಗೀತೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಇನ್ನೂ ಹೊತ್ತಾಯಿತು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ